ಅದಕ್ಕಿದ್ದಂತೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ. 26 ಜನ ಕೇಳುಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಹಾಗೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ವಿಜೇತರಾಗೋದಕ್ಕೆ ಪ್ರಯತ್ನ ಪಡಬೇಕು. ಅಲ್ಲಿ ವಿಜೇತರಾದಂತಹ ಕೇಳುಗರಿಗೆ ಆಕರ್ಷಕ ಬಹುಮಾನವನ್ನು ನೀಡಲಾಗುತ್ತೆ. ಆತ್ಮೀಯ ಕೇಳುಗರೆ, ನೀವು ನಿಮ್ಮ ಉತ್ತರಗಳನ್ನು ನಿಲಯ ನಿರ್ದೇಶಕರು, ಆರೋಗ್ಯ ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಹಾಸನ ಇಲ್ಲಿಗೆ ಪತ್ರ ಮುಖೇನ ಬರೆದು ಕಳಿಸಬಹುದು. ಅಥವಾ ರಾಜೀವ್ ವೈದ್ಯವಾಣಿ @gmail.com. ಗಮನಿಸಿ, RAJEEV VAIDYAVANI@gmail.com ಇಮೇಲ್ ವಿಳಾಸಕ್ಕೆ ಮೇಲ್ ಮೂಲಕನೂ ಕಳಿಸಬಹುದು. ಅಥವಾ 9480056960. ಗಮನಿಸಿ, 9480056960 ಈ ಮೊಬೈಲ್ ಸಂಖ್ಯೆಗೆ ವ್ಯಾಟ್ಸಾಪ್ ಮೂಲಕವಾಗಲಿ ಅಥವಾ ಮೆಸೇಜ್ ಮೂಲಕವಾಗಲಿ ನಿಮ್ಮ ಉತ್ತರಗಳನ್ನು ಕಳಿಸಬಹುದು. ಉತ್ತರ ಬರೆಯುವಾಗ ನಿಮ್ಮ ಹೆಸರು, ಮೊಬೈಲ್ ಸಂಖ್ಯೆ ಮತ್ತು ವಿಳಾಸನ ತಪ್ಪದೇ ಬರೀರಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇದುವರೆಗೆ ರಾಜೀವ್ ವೈದ್ಯವಾಣಿ ಸಮಗ್ರ ಆಯುರ್ವೇದ ಚಿಕಿತ್ಸಾ ವಿಧಾನಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಪ್ರಸಾರವಾಯಿತು. ಪ್ರಾಯೋಜಕರು ರಾಜೀವ್ ಆಯುರ್ವೇದ ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಸನ. ಪರಿಕಲ್ಪನೆ ಮತ್ತು ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 MHz. ಈಗ ಒಂದು ಪ್ರಕಟಣೆ. ಹಾಸನ ಜಿಲ್ಲೆಯ ಹೇಮಾವತಿ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಜಲಾಶಯದ ಒಳಹರಿವಿನ ಪ್ರಮಾಣ ಹೆಚ್ಚಿದ್ದು ಜಲಾಶಯ ಭರ್ತಿಯಾಗಲು ಕೆಲವೇ ಅಡಿಗಳು ಬಾಕಿ ಇರುತ್ತೆ. ಆದ್ದರಿಂದ ಯಾವುದೇ ಸಮಯದಲ್ಲಾದರೂ ಜಲಾಶಯದಿಂದ ಹೆಚ್ಚುವರಿ ನೀರನ್ನು ಕ್ರಿಸ್ಟ್ ಗೇಟ್ ಮೂಲಕ ನದಿಗೆ ಬಿಡಬೇಕಾಗಿರುತ್ತದೆ. ಆದ ಕಾರಣ ಹೇಮಾವತಿ ನದಿ ದಂಡೆಯಲ್ಲಿ ವಾಸಿಸುವ ಗ್ರಾಮಸ್ಥರು ಮುನ್ನೆಚ್ಚರಿಕೆ ವಹಿಸಿ ತಮ್ಮ ವಸ್ತುಗಳು ಹಾಗೂ ಜಾನುವಾರುಗಳೊಂದಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಹೇಮಾವತಿ ಜಲಾಶಯ ಯೋಜನೆಯ ವೃತ್ತದ ಕಾವೇರಿ ನೀರಾವರಿ ನಿಗಮ ನಿಯಮಿತದ ಕಚೇರಿಯ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆ ಕೇಳುತ್ತಿದ್ದೀರಿ ಆಕಾಶವಾಣಿ ಹಾಸನ ಎಫ್ಎಂ 102.2 MHz. ಈಗ ಕಿಸಾನ್ ವಾಣಿ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಇಂದಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಳ್ಳಿ ಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತ ಮಾತುಕತೆ ಕೇಳುವಿರಿ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಅನಿತಾ ಎಸ್ ಜಿ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್.

ಯಾರಿದ್ರ ಮಳೆ ಎಲ್ಲಿ ಬತ್ತ ಬತ್ತ ಒಂದ್ ಎರಡ್ ದಿನ ಬಂದ ಎಲ್ಲಿ ಕೈ ಕೊಟ್ಬಿಡ್ತದ ಅಂತ. ನೀ ಕಾಣಂಗಿಯ ಒಂದ್ ವಾರದಿಂದ ಹೆಂಗ್ ಬತ್ತೈತಿ ಈ ಮಳೆ ಅಂತಂದ್ರೆ ಒಳ್ಳೆ ಒಳ್ಳೆ ಮಳೆ ಆಯ್ತು ಬಿಡು. ಜೊತೆಗೆ ನೋಡು ಈಗ ಪುನರಾಸಿನೂ ಶುರು ಆಗ್ಬಿಟ್ಟೈತೆ, ಮೂರ್ ದಿನ ಆಯ್ತು ಪುನರಾಸಿ ಶುರು ಆಗಿ ಶುರು ಆಯ್ತು, ಅದು ಶುರು ಆಯ್ತು, ಅದು ಚೆನ್ನಾಗಿ ಹೋಯ್ತೈತೆ, ಒಟ್ಟಿಗೆ ಪರ್ಫಾರ್ಮೆನ್ಸ್ ಚೆನ್ನಾಗೈತೆ ನೋಡು. ಈಗ ಹೇಳ್ದಲ್ಲ ಈ ಮಾತು ನೋಡಿ, ಮಾತು ಕೇಳ್ಕತ್ತಾ ಮಾತು ಕೇಳ್ಕತ್ತಾ ಸುಮ್ಮನೆ ನಿಂತವಳೆ ಹೊತ್ತು ಒಳಕೆ ಬರಲ್ಲ ಅನಿತಕ್ಕ. ಅಯ್ಯೋ ಅನಿತಕ್ಕ ಯಾಕೆ ಬೇಜಾರು ಮಾಡ್ಕೊಂಡಿರ್ಬೇಕನ್ನ ಮಾತಾಡಿಸ್ತಿಲ್ಲ ನನ್ನ. ಅಯ್ಯೋ ಅಣ್ಣ ಏನ್ ಹೇಳಿ, ನಮ್ ಕಡೆ ಮಳೆನೇ ಇಲ್ಲಪ್ಪ, ನೀವೇನ ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಐತಿ ಅಂತ ಹೇಳ್ತಿದ್ದೀರಾ, ಆದ್ರೆ ಅದ್ ಯಾಕೋ ಒಂದ್ಸತಿ ಬರುತ್ತೆ ಹೋಗುತ್ತೆ, ಬರೀ ಹಿಂಗೆ ಒಂಚೂರು ಸ್ವಾನೆ ಬಂದಂಗ್ ಬರುತ್ತೆ, ಪೂರ್ತಿ ಬರಲ್ಲ. ಅವೆಲ್ಲ ಇನ್ನೇನು ಮಗು ಹೂವಾಗ ಹೊತ್ತಲ್ಲಿ ಸರಿಯಾಗಿ ನಮ್ಗೆ ಮಳೆ ಇಲ್ಲ ಕಣ್ಣಣ್ಣ ನಮ್ ಕಡೆ, ಅದಕ್ಕೆ ಯೋಚನೆ ಮಾಡ್ಕೊಂಡ್ ಕೂತಿದೀನಿ ಏನ್ ಮಾಡೋದು ಅಂತ. ಅಲ್ಲ ಅದಕ್ಕೆ ನೀನು ಬಾಗಿಲ ಕಣ್ಣಿಲ್ ನಿಂತ್ಕೊಂಡ್ಬಿಟ್ರೆ ಮಳೆ ಬಂದ್ಬಿಡ್ತದ? ಇನ್ ಎಂತ ಮಾಡ್ಲಿ ಬಾಬಾ, ಒಳಗ್ ಬಾಬಾ ಇಲ್ಲಿ ಕೂತ್ಕೈಲಿ ಅಣ್ಣ. ಇವಳು ಯಾಕೋ ಬಹಳ ತಲೆ ಕೆಡ್ಸ್ಕೊಬಿಟ್ಟವಳೆ. ಆಮೇಲೆ ಏನು ಅಂತ ಅಂದ್ರೆ ಶಂಕರಣ್ಣ, ನೀನ್ ಆಗ್ಲೇ ಒಂದ್ ಮಾತು ಹೇಳಿದ ನೋಡು, ಸ್ವಲ್ಪ ಭಾರಿ ಆತಂಕ ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಅದಂಗೆ ಬಿತ್ತನೆ ಮಾಡಿ ಒಂದ್ ಎರಡ್ ದಿವಸ ಮಳೆ ಬರಲಿಲ್ಲ ಅಂತ ಅಂದ್ರೆ ಒಳಗೆ ಶುರು ಆಗ್ಬಿಡ್ತದೆ ಏನೋ ಒಂಥರ ಚಟ್ಪಟಿಕೆ, ಚಟ್ಪಟಿಕೆ ಶುರು ಆಯ್ತದೆ, ಆಟ್ ಬಿಡೆ ಜಾಸ್ತಿ ಆಗ್ಬಿಡ್ತದೆ, ಬತ್ತಲ್ಲ ಬತ್ತಲ್ಲ ಅಂತ. ಆಮೇಲೆ ಬತ್ತದೆ ಚೆನ್ನಾಗಿ ಬತ್ತದೆ ಅಂತ ಹೇಳ್ಬಿಟ್ಟು ಸರ್ಕಾರದವ್ರು ಎಲ್ಲ ಹೇಳ್ತಿರ್ತಾರೆ ಅವಾಗ ಅವಾಗ, ಆದ್ರೂ ಅದ್ ಬಂದ ಮೇಲೆ ಗ್ಯಾರಂಟಿ ನೋಡು. ಅಲ್ಲ ಇದು ಮೊದ್ಲೇ ಹವಾಮಾನ ಅಲ್ವಾ, ಗಾಳಿ ಬೀಸ್ತಂಗೆ. ಹೌದು ಹೌದು, ನಾನು ಯಾಕೆ ಇಷ್ಟು ಖುಷಿ ಆಗಿದ್ದೀನಿ ಅಂತ ಅಂದ್ರೆ, ನೀನ್ ಆಗ್ಲೇ ಹೇಳ್ದಂಗೆ ಈಗ ಮಳೆ ಬಂದ್ರಲ್ಲಪ್ಪ ಕಳೆದ ವಾರ, ಚೆನ್ನಾಗಿ ಅಡ್ಡ ಕುಂಟೆ ಬಿಟ್ಬಿಟ್ಟೆ ನೋಡು, ಆಲೂಗಡ್ಡೆಗೆ ಮತ್ತೆ ಜೋಳಕ್ಕೆ ಎರಡ್ಕುವೆ ಒಳ್ಳೆ ಕುಂಟೆ ಬಿಟ್ಬಿಟ್ಟೆ. ಏನ್ ಒಂದ್ ಚೂರು ಗರ್ಕೆ ಇಲ್ಲ, ಒಂದ್ ಚೂರು ಕಳೆ ಇಲ್ಲ, ಎಲ್ಲ ಪುಟ್ಟಕೋಯ್ತಾ. ಆಮೇಲೆ ಏನ್ ಬತ್ತು ಇರ್ಲಿಲ್ಲ ಬಾಡು ಇರ್ಲಿಲ್ಲ, ನಾನು ಹೇಳಿದ್ನಲ್ಲ ಅವಾಗ ಕುಂಟೆ ಹೊಡಿತಾ ಇರ್ಬೇಕು, ಅಂತರ್ ಬೇಸಾಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬತ್ತು ಇರ್ಲಿಲ್ಲ ಬಾಡು ಇರ್ಲಿಲ್ಲ. ಆಮೇಲೆ ಶನಿವಾರ ಸಂಜೆಯಿಂದ ಒಂದ್ ಚೂರು ಸಣ್ಣಕ್ ಶುರು ಆಯ್ತು ನೋಡು, ಅವಾಗ ಶುರು ಆದ್ಮೇಲೆ ಬಾರಿ ನೆಮ್ಮದಿ ಆಗಿದ್ದೀನಿ. ಯಾಕೆಂತಂದ್ರೆ ಈಗ ಮಳೆ ಬಿದ್ದೈತೆ, ಹೋಗಿ ಕುಂಟೆ ಹೊಡೆಯನ್ನ ಹಂಗಿಲ್ವಲ್ಲ, ಹೌದು ಯಾರು ಕುಂಟೆ ಹೊಡೆದಿನಿ, ಎರಡೆರಡು ಹೊಡೆದಿದ್ದೀನಿ, ಇನ್ನೇನ್ರಿ ಮಳೆ ಬಿಟ್ಮೇಲೆ ಮಣ್ಣು ಕೊಡ್ಬೇಕಷ್ಟೇ ಕುಂಟೆ, ಅಷ್ಟ ಅದಕ್ಕೆ ಕಾಯ್ತಾ ಇದ್ದೀನಿ. ಹಂಗ ಫುಲ್ ಫ್ರೀ ಆಗಿದ್ದೀನಲ್ಲ, ಅದಕ್ಕೆ ಫುಲ್ ಒಂಥರ ಚೆನ್ನಾಗಿ ಒಂಥರ ಖುಷಿ ಖುಷಿಯಾಗಿದ್ಯಾ? ಖುಷಿ ಖುಷಿಯಾಗಿದ್ದೀನಿ. ಅಲ್ಲ ನಿನ್ ಖುಷಿ ನೋಡ ನನಗೆ ಅಪ್ಪರ ದಿನ ಆಗಿತ್ತು ಬಿಡು. ಆಮೇಲೆ ಅನ್ಕಂದೆ ಬಂದೆ, ಹಣ ಏನ್ ನೋಡಿದ್ರೆ ಬಹಳ ಲವಲವಿಕೆಯಿಂದ ಖುಷಿ ಖುಷಿಯಾಗಿರ್ತಾನೆ. ಕಾರಣ ಏನು ಅಂತಾರೆ, ಮಳೆ ಆಗೈತಲ್ಲ, ಮಳೆ ಇಲ್ಲ ಮಳೆ ಇಲ್ಲ ಅಂತ ಕೊರೆಕೊಂಡು ಕೊರೆಕೊಂಡು ಈಗ ನೋಡಪ್ಪ, ನೀನ್ ಹೇಳ್ದಂಗೆ ಡ್ಯಾಮಿಗೆ ನೀರ್ ಬರ್ತೈತೆ ಅಂತಂದಲ್ಲ, ನಮ್ಮ ಸಕಲೇಶ್ಪುರ ಮೂಡಿಗೆರೆ ಚಿಕ್ಕಮಗಳೂರು ಸಿಕ್ಕಾಪಟ್ಟೆ ಮಳೆ ಅಂತೆ. ಓ ಮಳೆ ಅಂತೀಯಲ್ಲ ನೀನು, ಆಗ್ಲೇ ಎತ್ತಿ ಡ್ಯಾಮಿಂದ ನೀರ್ ಬೇರೆ ಬಿಡಕ್ ಶುರು ಮಾಡಕ್ಕೆ ಪ್ಲಾನ್ ಮಾಡ್ತಾರಂತೆ. ಆರಂಗಿಲ್ ಬಿಟ್ಟವ್ರಂತೆ? ಆರಂಗಿಲ್ ಬಿಟ್ಟೆ ಒಂದ್ ವಾರದ ಮೇಲೆ ಆಯ್ತಾಗ. ಹೌದಾ? ಅದಾಗ್ಲೇ ಕಾವೇರಿ ಒಳೆ ಸೇರ್ ಆಗ್ಲೇ ಹೋಯ್ತದ ಮುಂದಕ್ ನೀರು. ಈಗ ನಮ್ ಡ್ಯಾಮಿಗೆ ಈಗ ಹೊಸಿ ನೀರ್ ಬರ್ತಾ ಇಲ್ಲ. ಈಗ ನೀರು ಅಂತಂದ್ರೆ ಈಗ ಕಳೆದ್ಬಾರ್ದಾಗೆ 2,000-3,000 ಅಂತ ಕ್ಯೂಸೆಕ್ಸ್ ಅಂತ ಹೇಳೋರು, ಈಗಾಗ್ಲೇ 8,000-10,000 ದಾಟೈತಂತೆ. ಹಂಗಾದ್ರೆ ಮತ್ತೆ ತುಂಬ ಬಿಡು, ಬೆಳಕರೆ ಹೊತ್ತಿ ತುಂಬಿಡ್ತವೆ. ಅದು ಇನ್ನೊಂದೇನ್ ಗೊತ್ತಾ, ಈ ಮೊದ್ಲು ಮಳೆಯಲ್ಲಿ ಸಣ್ಣ ಪಂಡದು ಹಳ್ಳ ಕೊಳ್ಳ ಅವೆಲ್ಲ ತುಂಬಕಬೇಕಲ್ಲ, ತುಂಬಿಡ್ತಾರೆ. ಅದಕ್ಕೆ ತಡ ಅಂತ ಅನ್ಸೋದು ಬತ್ತ ಬತ್ತ ಬತ್ತ ಬತ್ತ ಹೆಂಗೆ ಅಂತಂದ್ರೆ, ಈಗ ಒಳಗಡೆ ಹೋಗಿ ನಿಂತ್ಕೊಬಿಟ್ರೆ ಅಣ್ಣ ನೀನ್ ನಂಬಕಲ್ಲ, ಏನ್ ಖುಷಿ ಆಯ್ತದೆ ಅಂತ್ಯಾ, ಕಣ್ಬಿಟ್ಟಷ್ಟು ದೂರಕ್ಕೂ ಬರೀ ನೀರೇ ಬತ್ತೈತೆ. ಅಲ್ಲ ಈಗ ಮಳೆನ ಚೆನ್ನಾಗಿತ್ತೆ ಅಂತ ಹೇಳ್ಬಿಟ್ಟು ನಾನು ನಿನ್ ಇಬ್ರು ಖುಷಿ ಆಗಿದ್ದೀವಿ, ಈಗ ಅನಿತಕ್ಕನ ಕಷ್ಟ ಹೇಳ ಯಾರು ಕೇಳೋರು? ಅದಕ್ಕೆ ಆಗ್ಲೇ ಹೇಳಿತ್ತು, ಅವಳು ಬಹಳ ಹುಸಿ ಆತಂಕದಲ್ಲಿ ಅವಳೆ ಅಂತ. ಏನು ಅಂತ ಅಂದ್ರೆ, ಈ ಕೆಲವು ಕಡೆಗೆ ಮಳೆ ಆಗಿಲ್ಲ ಶಂಕರಣ್ಣ, ಈಗ ಹಾಸನಟ್ಟವನ್ನಿತ್ತಾಗ ಏನ ಹೊಗೆ ಬಂದಂಗ್ ಬರ್ತದೆ, ಒಂದೆರಡು ಹೊತ್ತು ಈ ಸ್ಪ್ರಿಂಕ್ಲರ್ ಅಲ್ಲಿ ನೀರ್ ಚೆಲ್ತದಲ್ಲ, ಹಂಗೊಂದೆರಡು ಚೆಲ್ತದೆ ಹೋಯ್ತದೆ, ಮಳೆನೇ ಇಲ್ಲ. ಈಗ ಎಲ್ಲ ಬತ್ತಾ ಇದ್ದ ಏನೋ ಒಂಚೂರು ಈ ಮಾಡಾಗಿ ಈ ಸ್ವಲ್ಪ ತಣ್ಣಗಾಗ್ಬಿಡ್ತಾರ ವಾತಾವರಣ, ಹಂಗಾಗಿ ಜ್ವಾಳ ಪಾಳ ಎಲ್ಲ ಒಂಚೂರು ನೋಡಂಗ್ ಕಾಣಿಸ್ತಾರ ಅಷ್ಟೇ. ಈಗ ಅರ್ಕಲ್ಗುಡ್ಗೆ ಅಲ್ಗೂ ಮಳೆ ಇಲ್ವಂತೆ, ಚನ್ನರಾಯಪಟ್ಟಣಕ್ಕೆ ಅಲ್ಗೂ ಮಳೆ ಇಲ್ವಂತೆ, ಅರಸೀಕೆರೆ ಅರಸೀಕೆರೆಗಿಲ್ಲ, ತಿಪ್ತೂರ್ಗಿಲ್ಲ, ತುಮಕೂರ್ಗಿಲ್ಲ, ಈ ನೀನ್ ಹೇಳಂಗೆ ಸಕಲೇಶ್ಪುರ ಕೊಡಗು ಚಿಕ್ಕಮಂಗ್ಳೂರು ಮೂಡಿಗೆರೆ ಏನ್ ಬಡದ್ ಕೆಡೋದೈತೆ. ಆಮೇಲೆ ನೀ ಕಣಂಗೆ ಈ ದಕ್ಷಿಣ ಕನ್ನಡ ಐತಲ್ಲ, ಈ ನಮ್ದು ಏನು ಈ ಸೌತ್ ಬೆಲ್ಟ್ ಅಂತಾರಲ್ಲ, ಈ ಏನು ಕೆಳಭಾಗಕ್ಕವಲ್ಲ ಜಿಲ್ಲೆಗಳು, ಆ ಭಾಗದಲ್ಲಿ ಹುಸಿ ಮಳೆ ಬಂದು ಶಾಲಾ ಕಾಲೇಜ್ಗೆಲ್ಲ ರಜಾ ಕೊಡಂಗೆ ಬಂದ್ಬಿಟ್ಟೈತೆ ಮಳೆ. ಅಯ್ಯೋ ಊರು ಕೆರೆಲ್ಲ ಒಂದಾಗವಂತಲ್ಲಿ. ಅಣ್ಣಯ್ಯ ನೀನ್ ಹೇಳ್ತಿದೀಯ ಯಾಕ ಹಿಂಗ್ ಕುಂತಿದ್ಯಾ ಕುಂತಿದ್ಯಾ ಅಂತ, ನಾನ್ ಇರಬರ ಕಾಳು ಕಡ್ಡಿ ಎಲ್ಲ ಹೊಲಕ್ ಬಿತ್ಕೊಂಡ್ ಕೂತೀನಿ, ಅವನ್ ಇಟ್ಕೊಂಡಿದ್ರು ಇನ್ನೊಂದ್ ವರ್ಷ ಆಗವನ್ನು, ಈಗಿರೋವೆಲ್ಲ ಹೊಲಕ್ ಹಾಕೊಂಡ್ ಕೂತೀನಿ, ಅದ್ ಹಂಗೆ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಿದೀನಿ. ಅದಕ್ಕೆ ದೇವ್ರ ಹತ್ರ ಕೇಳ್ಕೊತಾ ಇದೀನಿ, ನಮ್ಗೂ ಹಸಿ ಮಳೆ ಒಂಚೂರು ತಾರಪ್ಪ ಅಂತ, ಹೆಂಗ ಒಂದ್ ನಾಕ ಕಾಳು ಕಡ್ಡಿನಾರ ಮನೆಗ್ ಬರ್ತಾವಲ್ಲ ಅಂತ. ನೀನು ಏನ್ ಚಿಂತೆ ಮಾಡಕೋಬೇಡ ಅಂತಕ್ಕ ಅಷ್ಟೊಂದು, ಯಾಕೆಂದ್ರೆ ತುಂಬಾ ತಲೆ ಕೆಡ್ಸ್ಕ೬ಬಾರ್ದು ಯಾವ್ದಕ್ಕೂ. ಅದಕ್ಕೆ ಹಿರಿಯರು ಹೇಳ್ತಾರಲ್ಲ, ನಮ್ ಕೈಲಿ ಎಷ್ಟಾಯ್ತದೋ ಅಷ್ಟು ಮಾಡ್ಬೇಕು, ಸಾಲ ಸೋಲ ಮಾಡ್ಬಿಟ್ಟು ಮಾಡ್ಕೋಬೇಡಿ ಅಂತಾರಲ್ಲ ಹಂಗೆ. ಆಮೇಲೆ ನೀನು ಭೂಮಿಗೆ ಬಿತ್ತನೆ ಮಾಡಿದ್ದು ಬೀಜ ಇರ್ತಾವಲ್ಲ, ಅದ್ ಯಾವತ್ತೂ ಮೋಸ ಮಾಡಕ್ಕಿಲ್ಲ, ಯಾವತ್ತೂ ಕೈ ಕೊಡಕ್ಕಿಲ್ಲ. ನಿನ್ಗೆ ಈ ವರ್ಷ ಹೆಚ್ಚು ಕಮ್ಮಿ ಆದ್ರೂ ಮುನ್ನೂರು ವರ್ಷಕ್ಕೆ ಒಂಟು ಡಬಲ್ ಬರ್ತದೆ. ಖಂಡಿತ ಹೌದು. ಈಗ ಭೂಮತಾಯಿ ಅವತಾರ ನಿನ್ಗೆ ಮೋಸ ಮಾಡೋಳ ಇಲ್ಲ, ನೀನ್ ಎಷ್ಟು ಶ್ರಮ ಪಟ್ಟು ಪ್ರೀತಿಯಿಂದ ಆಸಕ್ತಿಯಿಂದ ಕೆಲಸ ಮಾಡ್ತೀಯೋ ಅಷ್ಟೇ ದುಪ್ಪಟ್ಟ ಕೊಡ್ತಾಳ ಅವಳು. ಹೌದಾ, ನಾನೇ ಹೇಳ್ದಂಗೆ ಈ ವರ್ಷ ಆಗ್ದನೇ ಇರ್ಬೋದು, ಮುನ್ನೂರು ವರ್ಷಕ್ಕೆ ಡಬಲ್ ಅಂತ ಸಿಕ್ಕ ಸಿಗ್ತದ. ಆಮೇಲೆ ಇನ್ನೊಂದ್ ದಿವಸ ತಿಳ್ಕಣಯ್ಯ, ಇವಳ್ದು ಆತಂಕ ಏನು ಅಂತ ನಂಗೆ ಈಗ ಅರ್ಥ ಆಯ್ತು. ಇವಳು ನಾಲ್ಕೈದು ಸಂಘಕ್ಕೆ ಸೇರ್ಬಿಟ್ಟವಳೆ ಆಯ್ತಾ, ಮೂರ್ ಸಂಘದಲ್ಲಿ ಸಾಲ ತಗೋಬಿಟ್ಟವಳೆ ಲೋನಾ ಲೋನಾ ವಾರ ವಾರ ಕಟ್ಟೋದಲ್ವಾ, ಅದಕ್ಕೆ ಅದನ್ನೆಲ್ಲ ತಗೊಬಂದು ಈ ಬೀಜ ಗೊಬ್ಬರ ಅವಕ್ಕೆ ಅಂತ ಹಾಕಬಿಟ್ಲ, ಹಂಗಾಗೋಸಿ ಅವಳ ಪಾಡು ನೋಡಕಾಯ್ತಿಲ್ಲ ಆಟಯ್ಯ. ಅಯ್ಯೋ, ಅನಿತಕ್ಕೇನಲ್ಲಿ ಹೊಲದಲ್ಲಿ ಹೋಗ್ಬಿಟ್ಟು ಕಳೆ ಕಿತ್ತು ಬೆಳೆ ಬೆಳೆದ್ಬಿಟ್ಟು ಮಾರ್ಬಿಟ್ಟು ಹತ್ತನ್ ಸಂಘಕ್ಕೆ ಕಟ್ಬೇಕು ಅವಳು. ಇಲ್ಲ ಅಂದ್ರೆ ಇದು ಏನ್ ಗೊತ್ತಾ, ಜನ ಮೆಚ್ಚುಗೆಗೆ ಅಂದ್ರೆ ಬಂಡವಾಳ ಹಾಕಿದ್ನಲ್ಲ ಅಂತ ಬಂಡವಾಳ ಅಷ್ಟು ಹಾಕ್ಬಿಟ್ಟು ಅಲ್ಲ ಕಣ್ಣ, ನೀನೀಗ ಹೇಳಿದ್ ನೋಡು ಬರೀ ಜನ ಮೆಚ್ಚುಗೆಗಲ್ಲ, ನಮ್ ಮನೆಗೆ ಕಾಳು ಕಡ್ಡಿ ಬೆಳ್ಕೋಬಾರ್ದ ಅದಕ್ಕಲ್ಲ, ನೀನು ಬೆಳಿತಿರೋದಕ್ಕಲ್ಲ, ಸಂಘದಲ್ಲಿ ಸಾಲ ಅನ್ನಲ್ಲ, ನೀನು ಬ್ಯಾಂಕಿಗೆ ಹೋಗ್ತಾರಕ್ಕೆ ಮಳೆ ಬಂದಿಲ್ಲ ಅಂತ ದುಃಖದಲ್ಲಿ ಕೂತ್ಕೊಂಡು ಇಲ್ಲ ಪಕ್ಕದಲ್ಲಿ ಸಂಘದಲ್ಲಿ ಸಿಗ್ತದಲ್ಲ ಅಂತ ಹಂಗ ಅಂದಕಂತಾಗ ಬ್ಯಾಂಕಿನ ದುಡ್ಡೇನು ತೆಗಿಬೇಡ ಬಿಡು, ಬಡ್ಡಿ ಕೊಡ್ತಾರಕ್ಕನಲ್ಲಿ ಇರ್ಲಿ ಎಂತಕ್ಕ, ನೀನ್ ಅಷ್ಟೊಂದೇನು ಯೋಚನೆ ಮಾಡ್ಕೋಬಿಡಕನವ. ಆಮೇಲೆ ಈ ಮಳೆ ಹೆಂಗೆ ಅಂತ ಅಂದ್ರೆ ಒಂದೇ ಸರಿ ಎಲ್ಲ ಕಡೆಗೂ ಬರಕಲ್ಲ ಶಂಕರಣ್ಣ, ಯಾಕಂತಂದ್ರೆ ಇದು ಒಂಥರ ಅನುಭವದ ಮಾತು. ಈ ಕೆಲವು ಭಾಗದಲ್ಲಿ ಆಗಿಲ್ಲ ಅಂತ ಹೇಳಿದ್ನಲ್ಲ, ಅದು ಒಂದ್ ಕಡೆಯಿಂದ ಹೋಯ್ತಾ ಹೋಯ್ತಾ ಹೋಯ್ತಾ ಎಲ್ಲ ಕವರ್ ಕವರ್ ಕವರ್ ಆಗಿ ಇಲ್ಗೂ ಬಂದ್ಬಿಡ್ತದೆ. ಹಂಗಾಗಿ ಒಂಚೂರು ತಾಳ್ಮೆ ಇಟ್ಕೊಂಡ್ ಕಾಯ್ಬೇಕು ನಾವು. ಅದೇ ಒಂದು ಒಂದು ಆಶಾವಾದದಿಂದ ಇದೀನಿ ನೋಡೋಣ, ಬರುತ್ತೆ ಈ ವಾರ ಅಲ್ಲ ಅಂದ್ರೆ ಮುಂದಿನ ವಾರ ಬರ್ಬೋದೇನಾ? ಮುಂದಿನ ವಾರ ಬಂದ್ರೆ ಪರವಾಗಿಲ್ಲ ಕಣ್ಣ, ಚೆನ್ನಾಗಿ ಹೂ ಹೊಡಿತದೆ, ಹೆಸರುಕಾಳು ಉದ್ದು ಎಲ್ಲ ಹಾಕಿದ್ದೀನ. ಆಮೇಲೆ ನೀನು ಇನ್ನೊಂದು ತಿಳ್ಕ, ಈಗ ಈಗ ಪುಣ್ಯರಸಿ ಹುಟ್ಟಾಯ್ತಾ, ಹುಟ್ಟಾಗ್ಲೆ ಮೂರ್ ದಿನ ಆಯ್ತು, ಏನ್ ತಲೆ ಕೆಡ್ಸ್ಕೊಬೇಡ, ಯಾರು ಉಸಿರಿಲ್ಲ ನಾವು ಉಸಿಕಲ್ಲ ಅಂತ ಪುಣ್ಯರಸಿ ಬಂದೇ ಬರ್ತದೆ. ಈಗ ಆರಿದ್ರ ಮೇಲೆ ಕಾಣ್ಲಿಲ್ವಾ, ಈಗ ನಮ್ ಭಾಗಕ್ಕೆಲ್ಲ ಆಯ್ತೈತೆ. ಹಿಂಗೆ ಇದೇನಂತಂದ್ರೆ ಒಂದು ವಾರ ಹದಿನೈದು ದಿನ ಹಿಂದೆ ಮುಂದೆ ಆಗೋದೇ ಹೊರತು ಮಳೆ ಅಂತೂ ಬರ್ದನೆ ಇರೋ ಚಾನ್ಸೇ ಇಲ್ಲ. ನೀ ಖುಷಿ ಖುಷಿಯಾಗಿರು, ಹಂಗಾರೆ ಧೈರ್ಯವಾಗಿರ್ತೀನಿ ಬಿಡು, ನೀನ್ ಇಷ್ಟ ಹೇಳ್ದಲ್ಲ ಮಾತು, ಇನ್ ಬಿಡು ನಾನ್ ನೋಡ್ತೀನಿ ಮಳೆ ಬರ್ತದೆ ಅಂತ ಕಾಯ್ಕೊಂಡು ನೋಡ್ತಾ ಇರ್ತೀನಿ. ಆಮೇಲೆ ನೋಡ್ರಪ್ಪ, ಈಗ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಯ್ತು. ಅಲ್ಲ ನೀನು ಹೇಳಿ ಅಂತ ನಾವು ಆಗ್ಲಿಂದ ಕಾಯ್ತಾ ಇದೀವಿ, ಈಗ ಅವಳದು ದುಃಖ ಮರ್ಸಕ್ಕೋ ಅಥವಾ ನನ್ನ ಸಂತೋಷ ಸವಿಯಕ್ಕೋ ನೀನು ಏನೋ ಹೇಳ್ಬೇಕು, ಅದನ್ನ ಮರ್ತೆ ಬಿಟ್ಟಲ್ಲ. ಇಲ್ಲ ಅದೇನು ಅಂತ ಅಂದ್ರೆ ಶಂಕರಣ, ಈಗ ಬರೀ ನಾವ್ ಇದಕ್ಕೆ ತಲೆ ಕೆಡ್ಸ್ಕೊತೀವಿ, ಮಳೆ ಬರೋ ಇಲ್ಲ ಮಳೆ ಬರೋ ವಿಷಯ ಮಾತಾಡ್ತೀವಿ, ಇಲ್ಲ ಮಳೆ ಬರ್ಲಿಲ್ವಲ್ಲ ಅಂತ ಮಾತಾಡ್ತೀವಿ. ಇದೇ ಆಗೈತೆ ನಮ್ಗೆ, ಈಗ ಅದ್ರ ಕೆಲಸ ಅದ್ ಮಾಡ್ತದೆ. ನಾವ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೋಬೇಕು, ಅದು ಯಾವಾಗ ಬರ್ಬೇಕು, ಯಾವ ಟೈಮಿಗೆ ಬರ್ಬೇಕು, ಎಲ್ಲಿಗೆ ಬರ್ಬೇಕು, ಅದೆಲ್ಲ ಅದು ಚೆನ್ನಾಗಿ ಗೊತ್ತಿರ್ತದೆ. ಆ ಚೆನ್ನಾಗಿ ಗೊತ್ತಿರೋದ್ರಿಂದಲೇ ಇಡೀ ಜಗತ್ತೇ ನಡೆಸ್ತಾ ಇರೋದು ಮಳೆ. ಆಯ್ತಾ, ಬರ್ತದೆ ಹೋಯ್ತದೆ ಅದು. ಆಮೇಲೆ ಇತ್ತೀಚೆಗೆಲ್ಲ ಸ್ವಲ್ಪ ಇದೆಲ್ಲ ಜಾಸ್ತಿ ಆಗ್ಬಿಡ್ತಲ್ಲಪ್ಪ, ಈ ವಾತಾವರಣದ ತಾಪಮಾನ ಇವೆಲ್ಲ ಜಾಸ್ತಿ ಆಗಿ ಅಲ್ಲಲ್ಲಲ್ಲಿ ಕೈ ಕೊಡ್ತೈತೆ. ಇದೆಲ್ಲನು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು, ಕಂಟ್ರೋಲ್ ಮಾಡಿದ್ರೆ ಮುಂದಿನ ದಿವಸಗಳು ಚೆನ್ನಾಗಾಯ್ತದೆ. ಇಲ್ಲ ಅಂತ ಅಂದ್ರೆ ಹಿಂಗ್ ನೋಡು, ಕಳೆದ ವರ್ಷ ಚೆನ್ನಾಗಿ ಬಂತ ಮಳೆ, ಆದ್ರೆ ಇನ್ನೊಂದು ವರ್ಷ ಚೆನ್ನಾಗಿ ಬಂತ. ಮೊದ್ಲೆಲ್ಲ ಹಂಗ್ ಬರ್ತಿರಲ್ಲ, ಒಂದ್ ವರ್ಷ ಚೆನ್ನಾಗಾದ್ರೆ ಇನ್ನೊಂದು ವರ್ಷ ಸ್ವಲ್ಪ ಸುಮಾರ್ಕ್ ಆಗೋದು, ಕೈ ಕೊಡೋದು. ಈಗ ಜಾಸ್ತಿ ಜಾಸ್ತಿ ಬರ್ತೈತೆ, ಆಮೇಲೆ ಹೊತ್ತಲ್ಲೆಲ್ಲ ಬಂದ್ಬಿಡ್ತದೆ. ಆಯ್ತಾ, ಅದಕ್ಕೋಸ್ಕರ ಒಂಚೂರು ಈ ಇದ್ನು ಏನು ನಮ್ ಪರಿಸರ ಅನ್ನೋದೈತಲ್ಲ ಅದ್ರ ಸಂರಕ್ಷಣೆ ಕಡೆ ನೋಡಪ್ಪ, ಈ ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ಬಳಕೆ ಮಾಡೋದು ಇವೆಲ್ಲ ಪೂರ್ತಿ ಕಡಿಮೆ ಮಾಡ್ಕೊಂಡು, ಇಲ್ಲ ಅಂತ ಅಂದ್ರೆ ಮುಂದಿನ ದಿವಸದಲ್ಲಿ ಬಾರಿ ಕಷ್ಟ ಐತೆ. ಇದು ನಾವು ಮಾಡ್ಕೊಂಡಿರೋ ತಪ್ಪೆ ಅಲ್ವಾ, ನಾವೀಗ ಕಾಡ್ ಕಡದ್ವಿ ಆಯ್ತಾ, ಪರಿಸರ ನಾಶ ಮಾಡಿದ್ವಿ, ಎಲ್ಲಿ ನೀರನ್ನ ಇಂಗಿಸ್ಬೇಕಿತ್ತು ಅಲ್ಲಿ ಇಂಗಿಸ್ಲಿಲ್ಲ, ಇದ್ ಬದಿದ್ನೆಲ್ಲ ಬೋರ್ ಕೊಡದು ಬೋರ್ ಕೊಡದು ಬಳಸಕ್ ಶುರು ಮಾಡಿದ್ವಿ, ಇದರಿಂದಾಗಿ ಹೊಸಿ ವ್ಯತ್ಯಾಸ ಆಯ್ತೈತೆ. ಅಣ್ಣಯ್ಯ ಇನ್ನೊಂದು, ನಾವು ತೋಟವಲ್ಲ ಅವು ಇವೆಲ್ಲ ಕಡ್ದ್ಬಿಟ್ಟು ರೆಸ್ಟೋರೆಂಟ್ ಅಂತೆ ಅವು ಬೇರೆ ಮಾಡ್ಕೊಂಡ್ ಕೂತೀವಲ್ಲ, ಮಾಡ್ತಾರೆ ಹೋಮ್ ಸ್ಟೇನು ಮಾಡ್ತಾರೆ, ಅವೇನೋ ಆಗೈತೆ. ಈಗ ಈಗ ನಮ್ಮೂರಲ್ಲಿ ಅಂತ ಪರಿಸ್ಥಿತಿ ಇಲ್ವಲ್ಲ, ಈಗ ಸದ್ಯಕ್ಕೆ ನಾವ್ ಅದು ಮಾತಾಡೋದ್ ಬೇಡ. ಹೌದು, ಯಾಕೆ ಅಂತ ಅಂದ್ರೆ ಈಗ ಮಾಡಿದ್ರ ಪಾಪ ಆಡದ್ರ ಬಾಯ್ನಲ್ಲಿ ಅಂತ ಹೇಳ್ಬಿಟ್ಟು ನಾವ್ಯಾಕೆ ಇದ್ ಮಾಡ್ಕೋಬೇಕು. ನಿಜ ಬಿಡು, ಆಮೇಲೆ ಇದ್ದಿದ್ರಲ್ಲಿ ನಾವು ಸಮೃದ್ಧವಾಗಿದೀವಿ ಬಿಡಪ್ಪ, ಚೆನ್ನಾಗಿದೀವಿ, ನಮ್ಗೇನು ಅಂತ ಇತಿಹಾಸನೂ ಏನಿಲ್ಲ. ಆಯ್ತಾ, ಈಗ ಹಿಂಗೆ ಇದ್ ಬಿಡೋಣ ನಾವು ಶಂಕರಣ್ಣ, ಖಂಡಿತವಾಗ್ಲು. ಆಯ್ತಾ, ವರ್ಷಕ್ಕೆ ಎಷ್ಟಾಯ್ತದ ಅಷ್ಟು ಬಿಸಿನೆ ಮಾಡ್ಕೊಳ್ಳೋದು, ಬೆಳ್ಕೊಳ್ಳೋದು, ಹೊಟ್ಟೆ ತುಂಬಿಸ್ಕೊಳ್ಳೋದು, ಆರಾಮಾಗಿರೋದು ಸಾಕು. ನಮಗೆ ಬೇಕಾಗಿರೋದೆ ನೆಮ್ಮದಿ ನೆಮ್ಮದಿ. ಆಯ್ತಾ, ನೆಮ್ಮದಿಯಾಗಿದ್ಬಿಟ್ರೆ ಈಗೇನು ಈಗ ಆಯ್ತೈತೆ ಅದೇ ಸಾಕಪ್ಪ. ಅದಕ್ಕಿಂತ ಏನ್ ಜಾಸ್ತಿ ಆಸೆನು ಬೇಡ, ಇತಿಹಾಸನು ಬೇಡ, ದೂರಾಸೆ ಮೊದ್ಲೇ ಬೇಡ, ಮನೆಗಾಗೋಷ್ಟು ಬೆಳ್ಕೊಂಡ್ರೆ ಸಾಕು. ಅದು ನೋಡು, ಮೊನ್ನೆ ಈಗ ನಿನ್ಗೆ ಅನ್ನೋತ್ತಿಗೆ ನೆನಪಾಯ್ತು ನನ್ಗೆ, ಯಾರೋ ಒಬ್ರು ಹೇಳ್ತಿದ್ರು ಹಿಂಗೆ ಬುದ್ಧಿವಂತರು, ಈಗ ಹೆಂಗೆ ಅಂತ ಅಂತ ಅಂದ್ರೆ ಈ ಚೆನ್ನಾಗಿ ದುಡಿಮೆ ಮಾಡ್ಕೊಂಡು ಓದ್ಕೊಂಡು ಕಷ್ಟ ಪಟ್ಕೊಂಡು ಇರ್ತೀವಲ್ಲ, ಆ ಟೈಮಲ್ಲಿ ಚೆನ್ನಾಗಿ ನೆಮ್ಮದಿಯಾಗಿರ್ತೀವಿ ನೋಡು, ನೆಮ್ಮದಿ ಆಗಿರೋ ಟೈಮಲ್ಲಿ ಹುಡುಗಿ ಹುಡುಕ್ತೀವಂತೆ. ನೆಮ್ಮದಿಯಾಗಿದ್ದಾಗ ಮದುವೆ ಮಾಡ್ಕೋಬೇಕಲ್ಲಪ್ಪ, ಇಲ್ಲ ಬುಡಕಲ್ಲ ಮನೇಲಿ ಒಳ್ಳೆ ಹುಡುಗಿ ನೋಡಕ್ ಹೋಗೋದಂತೆ, ಮದುವೆ ಆದ್ಮೇಲೆ ನೆಮ್ಮದಿ ಹುಡುಕೋದಂತೆ. ಅಂದ್ರೆ ಈಗ ನೋಡು ಈಗ ಬೇಕು ಅಂತ ನಗಾಡ್ತಾವಳೆ ಸಿಟ್ಕತ್ತವಳ ಆಗ್ಲಿ ಅನಿತಕ್ಕ ಮಾಡ್ಕೊಳಕಲ್ಲ ಲೋಕ ರೂಢಿ ಮಾತಪ್ಪ, ನಾನೇನು ಅನಿತಕ್ಕನ್ನ ಅಥವಾ ಇನ್ನೊಬ್ಬರನ್ನ ಇದ್ ಮಾಡ್ಕೊಂಡು ಹೇಳಿಲ್ಲ. ಅಂದ್ರೆ ಈಗ ನೆಮ್ಮದಿ ಆಗಿದ್ದಾಗ ಮದ್ವೆ ಆಗಕ್ ಹೋಗ್ಬೇಕು, ಮದ್ವೆ ಆದ್ಮೇಲೆ ನೆಮ್ಮದಿ ಹುಡುಕ್ಬೇಕು, ನೆಮ್ಮದಿ ಹುಡುಕ್ಬೇಕು. ಅಲ್ಲ ಇದನ್ನ ನಾಲ್ಕು ಜನ ಮುಂದೆ ಹೇಳಿದ್ಬಿಡ್ಬಿಡ ನಮ್ಗೆ ಒಂಥರ ನಾಚಿಕೆ. ಅಲ್ಲ ಶಂಕರಣ್ಣ, ಅದ್ ಹೆಂಗೆ ನಾಚಿಕೆ ಏನೇ ಇದ್ರು ಅದು ಲೋಕ ರೂಢಿ ಇರ ಅಂತದ್ದು ಅದು ಅಲ್ಲ ವಾಸ್ತವ ವಾಸ್ತವ ಅದು ಒಪ್ಕೊಳ್ಳೇಬೇಕು. ಹೌದು ಅದು ಅದೇ ಹಾಗೆ ಆಯ್ತದ ಹಂಗೆ ಆಯ್ತದೆ ಅಣ್ಣಯ್ಯ. ನೆಮ್ಮದಿನದ್ ನಮ್ ನಮ್ಮಲ್ಲೇ ಐತೆ ಬಿಡು, ನಮ್ ನಮ್ಮಲ್ಲೇ ಐತೆ, ನಾವು ಹುಡ್ಕಬೇಕು ಅಷ್ಟೇನೆ. ನಮ್ಮಲ್ಲೇ ಐತೆ, ಎಲ್ಲೂ ಸಿಗಲ್ಲ ಅದು, ಮೊದಲು ಸಿಗಲ್ಲ ಇರ್ಲಿ. ಆಮೇಲೆ ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಅಂದ್ರೆ ಶಂಕರಣ್ಣ, ಈ ವರ್ಷಲುವೆ ಈ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದವರು ಅವ್ರು ಇದ್ ಮಾಡ್ತಾರಲ್ಲಪ್ಪ ಕೃಷಿ ಮೇಳ ಮಾಡ್ತಾರಲ್ಲ, ಈ ವರ್ಷ ಅಲ್ಲೇ ಡೇಟ್ ಫಿಕ್ಸ್ ಮಾಡ್ಬಿಟ್ಟವ್ರೆ. ಡೇಟ್ ನ ಫಿಕ್ಸ್ ಮಾಡೋರು ಅಲ್ಲಯ್ಯ, ಅವರು ನವೆಂಬರ್ 3 ತಾರೀಕಿಂದ 6 ತಾರೀಕವರೆಗೂ ಮಾಡ್ತಾರಂತೆ. 3, 4, 5, 6 4 ದಿವಸ ಮಾಡ್ತಾರೆ. ಈ 4 ದಿವಸ ಈಗ ಅವ್ರು ಮೊದ್ಲೇ ಹೇಳಿರೋದ್ರಿಂದ ಈ 4 ದಿವಸದಲ್ಲಿ ಒಂದ್ 2 ದಿವಸ ಪ್ರೀ ಮಾಡ್ಕೋಬೇಕು. ನಾನು ನೀನು ಮೀನಕ್ಕ ಅನಿತಕ್ಕ ಎಲ್ಲ ಫ್ರೀ ಮಾಡ್ಕೊಂಡು ಹೋಗ್ ಬಂದ್ಬಿಡೋಣಂತೆ. ಅಲ್ಲ ಹೋಗನಂತೆ, ಅಲ್ಲ ಇಷ್ಟು ಬೇಗ ಡೇಟ್ ಫಿಕ್ಸ್ ಮಾಡ್ಬಿಟ್ಟವ್ರ? ಅದ್ ಯಾಕೆ ಮಾಡೋರೆ ಅಂತ ಅಂದ್ರೆ, ಈಗ ಅದಕ್ಕೆ ಏನಾರು ಇರ್ತದಲ್ಲಪ್ಪ ತಯಾರಿಗಳು. ಈ ಸುಮ್ನೆ ನಾವು 2 ದಿವಸ 3 ದಿವಸದಲ್ಲಿ ಮಾಡ ಅಂತದಲ್ಲ, ಒಂದು ಮದುವೆ ಮಾಡ್ತೀವಿ ಅಂತ ಅಂದ್ರೆ ತಿಂಗಳಗಟ್ಲೆ ನಾವು ಮುಂಚಿತವಾಗಿರ್ತೀವ, ಒಂದೊಂದ್ಸರಿ ವರ್ಷಕ್ ಮುಂಚೆನೆ ತಯಾರಿ ಇರ್ತದೆ. ಅಂತದ್ರಲ್ಲಿ ಇದು ಇಡೀ ರಾಜ್ಯದಾರ ಎಲ್ಲ ಬಂದ್ ನೋಡ ಅಂತ ಒಂದು ಕೃಷಿ ಮೇಳ, ಅದಕ್ಕೋಸ್ಕರ ನವೆಂಬರ್ 3-6 ಡೇಟ್ ಫಿಕ್ಸ್ ಮಾಡವ್ರೆ. ಅವ್ರು ಈಗ ಯಾಕೆ ಹೇಳ್ತವ್ರೆ ಅಂತ ಅಂದ್ರೆ, ಈ ವರ್ಷ ವರ್ಷ ಪ್ರಶಸ್ತಿ ಕೊಡ್ತಾರಲ್ಲಪ್ಪ ಅವರು, ಸುಮಾರು ಪ್ರಶಸ್ತಿ ಕೊಡ್ತಾರೆ. ಈ ತಾಲೂಕು ಮಟ್ಟದ ಅತ್ಯುತ್ತಮ ಯುವ ರೈತ ಪ್ರಶಸ್ತಿ ಕೊಡ್ತಾರೆ, ರೈತ ಮಹಿಳಾ ಪ್ರಶಸ್ತಿ ಕೊಡ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ರೈತ ಮತ್ತೆ ರೈತ ಮಹಿಳಾ ಪ್ರಶಸ್ತಿ ಕೊಡ್ತಾರೆ, ಈ ಕ್ಯಾನ್ ಬ್ಯಾಂಕ್ ಅತ್ಯುತ್ತಮ ರೈತ ಮತ್ತು ರೈತ ಮಹಿಳೆ ಪ್ರಶಸ್ತಿ, ಆಮೇಲೆ ಮರಿಗೌಡರದು ತೋಟಗಾರಿಕೆ ಅದೊಂದು ಪ್ರಶಸ್ತಿ ಕೊಡ್ತಾರೆ, ನಮ್ಮ ದೇವೇಗೌಡರ ಹೆಸರಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಒಂದು ಕೊಡ್ತಾರೆ, ಈ ದ್ವಾರಕಿನಾಥ್ ಅತ್ಯುತ್ತಮ ರೈತ ಮತ್ತು ರೈತ ಮಹಿಳೆ ಹಾಗೂ ದ್ವಾರಕಿನಾಥ್ ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತ ಪ್ರಶಸ್ತಿ, ಇಷ್ಟು ಪ್ರಶಸ್ತಿಗಳಿಗೆ ಕೊಡ್ತಾರಲ್ಲ ಅವರು, ಅದಕ್ಕೆ ಅರ್ಜಿ ಆಹ್ವಾನ ಮಾಡೋರೆ. ಈಗ ನಮ್ದೇನು ಹೆಗ್ಗಳಿಕೆ ಅಂತ ಅಂದ್ರೆ, ಕಳೆದ ವರ್ಷ ಈ ಕ್ಯಾನ್ ಬ್ಯಾಂಕ್ ಅತ್ಯುತ್ತಮ ರೈತ ಮಹಿಳೆ ಅಂತ ಇತ್ತಲ್ಲ, ಅದು ನಮ್ಮ ಹಸ್ತಕ್ಕೆ ಬಂದಿತ್ತು. ಇಲ್ಲಿ ನಮ್ಮ ಯಡೂರು ಆಲೂರು ತಾಲೂಕು ಯಡೂರು ಮಂಜುಳಮ್ಮಗೆ ಬಂದಿತ್ತು ಅದು. ಆಯ್ತಾ, ಇನ್ನು ನಮ್ಮ ದೇವೇಗೌಡ ಪ್ರಶಸ್ತಿ ರಾಜ್ಯ ಮಟ್ಟದ ಪ್ರಶಸ್ತಿ ಅದು ನಮ್ಮ ಅರಕಲಗೋಡು ರಂಗಸೋಮಣ್ಣ ಅವ್ರಿಗೆ ಬಂದಿತ್ತು. ಆಯ್ತಾ, ಅದಕ್ಕೋಸ್ಕರ ನಾನು ಇಂಪಾರ್ಟೆಂಟ್ ಅಂತ ಯಾಕೆ ಹೇಳಿದೆ ಅಂತ ಅಂದ್ರೆ, ಈಗ ಅಷ್ಟೆಲ್ಲ ಪ್ರಶಸ್ತಿ ತಗೊಂಡ್ರು ಈ ವರ್ಷ ಬಿಟ್ಟು ಕೊಡಕಾಯ್ತದ? ಇಲ್ಲ ಇಲ್ಲ ಇಲ್ಲ, ಅದು ನಮ್ಮ ಆಸ್ತಿನವರು ಎಲ್ಲಾ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ಈಗ ಏನ್ ನಾನು ಪ್ರಶಸ್ತಿ ಹೇಳಿದ್ನೋ ಇವೆಲ್ಲವಕ್ಕೂ ಅರ್ಜಿ ಸಿಗ್ತವೆ. ಎಲ್ ಸಿಗುತ್ತೆ ಅಂದ್ರೆ, ಇಲ್ಲಿ ಹತ್ರದಲ್ಲಿ ಎಲ್ಲಿ ನಮ್ಮ ಕೃಷಿ ಆಫೀಸ್ ಇರ್ತದೆ, ತೋಟಗಾರಿಕೆ ಆಫೀಸ್ ಇರ್ತದೆ, ಅಲ್ಲಿ ಎಲ್ಲೂ ಸಿಗ್ಲಿಲ್ಲ ಅಂತ ಇಟ್ಕ, ಅಥವಾ ನಿನ್ಗೆ ಅಲ್ಲಿ ಎಲ್ಲೂ ಹೋಗಕ್ಕಾಗಲಿಲ್ಲ ಅಂತ ಇಟ್ಕ, ಈ ವೆಬ್ಸೈಟ್ ಐತೆ ಇವ್ರದ್ದು, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವೆಬ್ಸೈಟ್ ಐತಲ್ಲ, UASBangalore.edu.in ನೀನು ಅದ ಒಸಿ ನಿಧಾನ ಕೇಳು. ನಿನಗೂ ಗೊತ್ತು, ಮೀನಕ್ಕೂ ಗೊತ್ತಿರ್ತದೆ, ಅನಿತಕ್ಕೂ ಗೊತ್ತು, ಎಲ್ರೂ ಈ ಮೊಬೈಲ್ ಬೆಳ್ಳಲ್ಲಿ ಆಡ್ಸಿ ಆಡ್ಸಿ ಆಡ್ಸಿ ಆಡ್ಸಿ ತಿಳ್ಕೊಬಿಟ್ಟಿದೀರ. ನನಗೆ ಒಸಿ ಅದ್ರದ್ದು ಅನುಭವ ಸಾಲದು ಇನ್ನೊಂದ್ಸಲ ಹೇಳು. UASBANGALORE ಅಂತ ಅಂದ್ರೆ UASBangalore.edu.in ಈ ವೆಬ್ಸೈಟ್ ಹೋದ್ರೆ ಅಲ್ಲಿ ಅರ್ಜಿ ಫಾರಂ ಸಿಗ್ತಾವ ನಮ್ಗೆ. ಈಗ ನಾನು ನೀನು ಅನಿತಕ್ಕ ಮೀನಕ್ಕ ಅಲ್ಲವ, ನಾವೇನ್ ಕಮ್ಮಿ ಕೆಲಸ ಮಾಡ್ರ? ಇಲ್ಲ, ಮತ್ ನಾವ್ ಯಾಕೆ ಹಾಕ್ಬಾರ್ದು ಅರ್ಜಿಯ? ಅಲ್ಲ, ಆಮೇಲೆ ಇನ್ನೊಂದು ನೀನ್ ಹೇಳಿದಕ್ ಹೇಳ್ತೀನಿ, ನಾವ್ ಇವತ್ನವರ್ಗೂ ಅರ್ಜಿ ಹಾಕಕ್ಕೆ ಹೋಗಿಲ್ಲ. ನಮ್ ಗಮನ ಏನು ಅಂತಂದ್ರೆ ಕೆಲಸ ಮಾಡ್ಬೇಕು, ದುಡಿ ತಿನ್ನು, ದುಡಿ ತಿನ್ನು, ಅಷ್ಟೇ ನಮ್ ಭಂಗ ಹೊರತು ನಮ್ಗೆ ಈ ಪ್ರಶಸ್ತಿ ಎಲ್ಲ ಯಾಕಣೆಯ? ಹಂಗಲ್ಲ, ಹಂಗೆ ಮಾಡಕ್ ಹೋಗ್ಬಾರ್ದು. ಈ ಪ್ರಶಸ್ತಿ ಯಾಕೆ ಅಂತ ಪ್ರತಿಯೊಬ್ರು ಅಂದಿದ್ರೆ, ಈ ವಿಶ್ವವಿದ್ಯಾನಿಲಯದ ಯಾಕೆ ಪ್ರಶಸ್ತಿ ಮಾಡ್ತಿದ್ರು ಅಂದ್ರೆ, ಯಾಕೆ ಕೊಡ್ತಿದ್ರು ನನ್ನಂತರ್ಗೆ? ನನ್ನೊಂದು ಏನ್ ಗೊತ್ತಾಣೆಯ, ಕೆಲವು ಸಂದರ್ಭದಲ್ಲಿ ಈಗ ಇದು ಕೆಲವು ಅಧಿಕಾರಿಗಳು ಅವರೇ ಬಂದು ಇವನ್ ಚೆನ್ನಾಗಿ ಬೆಳೆದವನೆ ಇವನಿಗೆ ಕೊಡ್ಬೋದು ಅಂತ ಅವರೇ ಗುರುತಿಸ್ತಾರಲ್ಲ, ಹಂಗೇನಾದ್ರು ಗುರುತಿಸಾರ ಏನೋ ಅಂತ ನೋಡಿ ಅದಕ್ಕೆ ಅರ್ಜಿ ಹಾಕಕ್ ಹೋಗಿಲ್ಲ. ಅಲ್ಲ, ಈಗ ಏನಾಗಿದೆ ಅಂತ ಅಂದ್ರೆ, ಈಗ ಎಲ್ಲ ನಿನ್ಗೆಲ್ಲ ಗೊತ್ತಿರಂಗೆ ಅಧಿಕಾರಿಗಳ ಸಂಖ್ಯೆ ಎಲ್ಲ ಕಡಿಮೆ ಅಲ್ಲಪ್ಪ, ಪ್ರತಿಯೊಬ್ಬರು ಎಲ್ಲಿ ನೋಡಕಾಯ್ತದೆ? ಹಾಕಾಯ್ತದೆ ಇಲ್ಲ, ಅದಕ್ಕೆ ನಾವು ಮಾಡಿರೋದು ನಾವೇ ಹೇಳ್ಕೊಳ್ಳೋದು ಏನ್ ತಪ್ಪು? ಹಂಗಂದ್ರೆ ನೀನ್ ಹೇಳೋದು ನಮ್ಮೇ ನಾವೇ ತಡ್ಕೋಬೇಕು ಅಂತ ಅಲ್ಲಕ್ಕನಪ್ಪ. ಈಗ ಒಂದ್ ಮನೆ ಕಟ್ತೀವಿ, ಒಂದ್ ಬೈಕ್ ತಗತ್ತೀವಿ, ಮಗಳ ಮದುವೆ ಮಾಡ್ತೀವಿ, ಹೇಳ್ಕೊಂತಿರ್ಬೇಕಲ್ವ? ಕರ್ದೇ ಇರ್ತೀವ, ಮಗಳನ್ನ ಮದುವೆ ಮಾಡಿದೆ ನಾನು, ನನ್ನ ಅಳಿ ಅದು ಮಾಡ್ತಾನೆ ಇದ್ ಮಾಡ್ತಾನೆ ಅಂತ ಹೇಳ್ತೀವಲ್ವಾ? ಅದು ಒಂಥರ ತೋರ್ಪಡಿಕೆ. ಈ 15-20 ಮನೆ ಕಟ್ಟತೆ, ಮೂವತ್ತು ನಲ್ವತ್ತು ಖರ್ಚು ಅಂತ ಹೇಳ್ತೀವಿ ಹೋಗ್ಬಿಡ್ತೀವ. ಹಂಗೆ ನಾವ್ ಮಾಡ ಕೆಲ್ಸ ನಾವ್ ಹೇಳ್ಕೊಳಕ್ ಯಾಕೆ ನಾಚ್ಕೋಬೇಕು? ನಾಚಿಕೆ ಅಲ್ಲ ನಿತಕ್ಕ, ನಾನ್ ಹೇಳುದು ಈಗ ನಮ್ಗೆ ಭಂಗ ಮಾಡಕ್ಕೆ ಪುರುಷೋತ್ತಿರಕ್ಕಿಲ್ಲ, ಇವಕ್ಕೆಲ್ಲ ಯಾಕೆ ಅರ್ಜಿ ಪರ್ಜಿ ಹಾಕೋದು, ಅದೇನೇನೋ ದಾಖಲಾತಿ ಕೇಳ್ತಾರದೆಲ್ಲ ಕೊಡೋದು ಹೆಂಗೆ ಅಂತವ ನೋಡು. ನೀನ್ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಶಂಕರಣ್ಣ. ನೀನ್ ಹಾಕ್ಬೇಕೋ ಬೇಡೋ ಅಂತ ಮೊದ್ಲು ಡಿಸೈಡ್ ಮಾಡು. ಇಲ್ಲ ಹಾಕ್ಬೇಕು ಅಂತ ನಿನ್ ಮನ್ಸಿಗೆ ಬಂದ್ರೆ ಆ ಕೆಲಸ ನನಗ್ ಬಿಡು, ನಾನಿರೋದಕ್ಕೆ ಅದೇ ಅರ್ಜಿನ ತತ್ತೀನಿ, ನಾನೇ ಭರ್ತಿ ಮಾಡ್ತೀನಿ, ಭರ್ತಿ ಮಾಡಿ ನಾನು ಎಲ್ಲಿ ಕಳ್ಸ್ಬೇಕಲ್ಲಿ ಕಳಿಸ್ತೇನೆ. ನಾನು ಅದನ್ನೇ ಯೋಚನೆ ಮಾಡೋದು, ಯಾಕೋತಾ ನನಗೆ ಅದ್ರ ಬಗ್ಗೆ ಒಸಿ ಜ್ಞಾನ ಕಡಿಮೆ ಆಯ್ತಾ. ಮೊದ್ಲೇ ನನಗೆ ಮೊಬೈಲ್ ಬೇರೆ ಬಳಸಕ್ ಸರಿಯಾಗಿ ಬರೋಕಲ್ಲ, ಹಂಗಾಗಿ ಮತ್ ನಾನು ಯಾಕೆ ಅಣೆಯನ್ನ ಯಾವಾಗ್ಲೂ ಹಿಂದಿಂದ ತಿರ್ಗದು ಅಂತಂದ್ರೆ, ಈಗ ಕಳೆದ ವಾರದಲ್ಲಿ ಸಿಕ್ತಾಗ ಹೇಳ್ದ ಅದ್ಯಾವ್ದೋ ಒಂದು ವಿಡಿಯೋ ಮಾಡ್ಬೇಕು ಅಂತ, ಕಳ್ಸೆ ಬಿಟ್ಟ ಅದೆಷ್ಟು ಬೇಗ ಕಳಿಸ್ತಾರ ನಾನು ಹಿಂಗ ಅಂತ ನಾನು ಏನ್ ಹಂಗೆ ಬತ್ತೈತೇನೋ ಅಂತ ನೋಡ್ತಾವನೇ ಅನ್ಕೊಂಡ್ರೆ ಅಷ್ಟೊಂದು ವಿಡಿಯೋನೇ ಮಾಡ್ಬಿಟ್ಟವ್ನೆ, ಕಳ್ಸೆ ಆಯ್ತು. ಅದಕ್ಕೆ ನಾನ್ ಅನ್ಕಂದೆ ಅಣ್ಣಯ್ಯ, ಈಗ ನಾನು ಏನ್ ಬೆಳಿತೀನಿ ಬೆಳೆದಿದ್ದೀನಿ ಇದುವರೆಗೆ ಏನ್ ಮಾಡಿದ್ದೆ ಅದೆಲ್ಲ ನಿನ್ಗೆ ಗೊತ್ತಪ್ಪ, ನೀನೇ ನನ್ಗೆ ಕಣ್ ಸಾಕ್ಸಿ ಇದ್ದಂಗೆ ಆಯ್ತಾ. ಅದೇನೇನ್ ಮಾಡಿದೀನಿ ಅಂತ ಬರೀ ಹೂ ಅನ್ನ ಸಾಕು, ಇನ್ನು ಉಳಿದ ಕೆಲಸ ನನಗೆ ಬಿಡು. ಇದ್ರ ಜೊತೆಗೆ ನನಗೆ ನಿನ್ನ ವೆಬ್ಸೈಟ್ ಏನ್ ಅಡ್ರೆಸ್ ಹೇಳ್ದಲ್ಲ, ಅದ್ರ ಜೊತೆಗೆ ನಾನ್ ಅನ್ಕಂದೆ ಅಣ್ಣಯ್ಯ, ಈಗ ಇಷ್ಟೊಂದು ಹೇಳ್ದಲ್ಲ ಯಾರಾದ್ರೂ ಸ್ವಲ್ಪ ಚೆನ್ನಾಗಿ, ಈಗ ನನ್ಗಿಂತ ನಿನ್ಗಿಂತ ನಿತಕ್ಕಂಗಿಂತ ಅಥವಾ ನಮ್ಮೂರವ್ರಿಗಿಂತ ಬೇರೆ ಊರಲ್ಲಿ ಉತ್ತಮವಾದಂತ ಬೆಳೆ ಮಾಡಿರೋರು, ಸಮಗ್ರವಾದ ಕೃಷಿ ಮಾಡಿರೋರು, ಅಥವಾ ಈಗ ಈ ತೋಟ ಪಟ ಚೆನ್ನಾಗಿ ಮಾಡ್ಕೊಂಡು ಹಸು ಹೊಸ ಸಾಕೊಂಡು ಬೇರೆ ಬೇರೆದೆಲ್ಲ ಮಾಡ್ತಿರ್ತಾರಲ್ಲ, ಅಂತ ತೋಟಗಳಿಗೂ ಹೋಗಿ ನೋಡ್ಕೊಂಡ್ರೆ ಹೆಂಗಿರ್ತದೆ ಅಂತವ. ಅಲ್ಲ ಅದು ಆಯ್ತದೆ ಹೇಳ್ತೀನಿ, ಅದು ಅದು ಇಂಪಾರ್ಟೆಂಟ್ ಐತೆ. ಇದು ನೋಡು ಅಪ್ಲಿಕೇಶನ್ ಹಾಕಕ್ಕೆ 31ನೇ ತಾರೀಕು ಈ ಜುಲೈ 31ಕ್ಕೆ ಲಾಸ್ಟ್ ಡೇಟ್. ಯಾವ್ದಕ್ಕೆ? ನಮ್ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಇತ್ತಲ್ಲ, ಅವ್ರು ಕೂಡ ಪ್ರಶಸ್ತಿಗಳಿಗೆ ಸುಮಾರು 6 ತರದ ಪ್ರಶಸ್ತಿ ಕೊಡ್ತಾರೆ ಅವರು ಆಯ್ತಾ. ಇವಕ್ಕೆ ಹಾಕನ, ಆಮೇಲೆ ತಾಲೂಕು ಮಟ್ಟದ ಅತ್ಯುತ್ತಮ ಯುವ ರೈತ ಮತ್ತು ರೈತ ಮಹಿಳಾ ಪ್ರಶಸ್ತಿ ಅಂತ ಹೇಳಿದ್ನಲ್ಲ, ಅದಕ್ಕೆ 35 ವರ್ಷ ಒಳಗಡೆ ಇರಬೇಕು. ಯುವ ರೈತರು ಅಂತಂದಾಗ 35 ವರ್ಷದೊಳಗಡೆ 35 ವರ್ಷದೊಳಗೆ ಇರಬೇಕು. ನೀನು ಹಾಕ್ಬೋದು, ಅನಿತಕ್ನು ಹಾಕ್ಬೋದು, ನಾನು ಹಾಕೋದಿಲ್ಲ. ಯಾಕೆ ಅಂತ ಅಂದ್ರೆ ಈ ವಯಸ್ಸಿಗೆ ಯಾಕೆ ನನಗೆ ಅಂತವ ನೋಡು. ಇಷ್ಟೊತ್ತು ನಾನು ಹೇಳೋತ್ತಿಗೆ ನನಗೆ ಬೈದ ಅಣೆಯ, ಈಗ ಅವನೇ ಹಾಕಾಕೊಳ್ಳುವಂತೆ. ನಾನು ಬೇರೆ ಅವಕ್ಕೆ ಹಾಕ್ತೀನಿ ಅಂದ್ರೆ, ಈಗ ಅವನೇನ್ ಗೊತ್ತಾ, ಎಲ್ಲದಕ್ಕೂ ಹಾಕಿದ್ರೆ ಎಲ್ಲ ಪ್ರಶಸ್ತಿ ಅವನ ಕಡೆಗೆ ಹೋಗ್ಬಿಡ್ತದೆ, ನಮ್ಗೊಂದಿಷ್ಟು ಬಿಟ್ಟು ಕೊಡೋಣ ಅಂತ. ಇಲ್ಲ ಇಲ್ಲ ಹಂಗೇನಿಲ್ಲ ಶಂಕರಣ್ಣ, ಎಲ್ಲರಿಗೂ ಸಿಗ್ಲಿ, ಅದೆಲ್ಲ ನಾನು ಮಾಡ್ತೀನಿ. 31ಕ್ಕೆ ಲಾಸ್ಟ್ ಡೇಟ್. ಅಲ್ಲ ಈಗ ಅಷ್ಟು ಪ್ರಶಸ್ತಿ ಹೇಳ್ದಲ್ಲ, ಅಷ್ಟು ಪ್ರಶಸ್ತಿಗೆ ಈಗೇನು ವೆಬ್ಸೈಟ್ ಅಲ್ಲಿ ಅರ್ಜಿ ಹಾಕಕ್ಕೆ ಲಾಸ್ಟ್ ಡೇಟ್ ಈ ತಿಂಗಳ 31ಕ್ಕೆ, ಜುಲೈ 31 ಅಂದ್ರೆ ಇನ್ನೊಂದು 20 ದಿನ ಟೈಮ್ ಐತೆ. ಹಂಗಂತೇಳಿ ತಡ ಮಾಡೋದ್ ಬೇಡ ಅಲ್ವಾ? ತಡ ಮಾಡೋದ್ ಬೇಡ, ಅವು ಅವಾಗ ಅವಾಗ ಆಗ ಕೆಲಸ ಅವಾಗಲೇ ಮಾಡ್ಬಿಡ್ಬೇಕು. ಈಗ ನೋಡಪ್ಪ, ವಿಡಿಯೋ ಮಾಡಕ್ಕೆ 20ವರೆಗೂ ಟೈಮ್ ಇತ್ತು. ಹೌದೌದೌದು, ಇವತ್ತು ಲಾಸ್ಟ್ ಡೇಟ್, ಈಗಲೂ ಬೇಕಾದ್ರೆ ಕಳಿಸ್ಬೋದು. ಹಂಗಂತ ಎಲ್ಲಾನು ಕೊನೆಗೆ ಇಟ್ಕೊಂಡು ಅಲ್ಲಿ ಎಲ್ಲಾನು ಇದ್ ಮಾಡ್ಕೊಂಡು ತುಂಬಾ ಬಿಡಿಬಿಡಿ ಮಾಡ್ಕೊಳ್ಳೋದಲ್ಲ. ಸಮಾಜ ಯಾವಾಗ ಟೈಮ್ ಇರ್ತದ, ಮನ್ಸಿಗೆ ಬಂದ ತಕ್ಷಣ ಮಾಡ್ಬಿಡ್ಬೇಕು. ಆಮೇಲೆ ನೋಡು, ಇವೆಲ್ಲ ಅರ್ಜಿ ನಾನು ಬರ್ದ್ ಬಿಡ್ತೀನಿ, ಇವೆಲ್ಲ ಡೌನ್ಲೋಡ್ ಮಾಡ್ಕೊಂಡು ನಿಂದು ಅನಿತಕ್ಕೊಂದು ಮೀನಕ್ಕೊಂದು ಎಲ್ಲರದು ಬರೀತೀನಿ ನಾನು. ಬರೆದ್ಬಿಟ್ಟು ಇದ ಇಲ್ಲಿ ಇಲ್ಲ ನಮ್ಮ JD ಆಫೀಸು ಹಾಸನದಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಅಂತ ಇರ್ತಾರಲ್ಲ, ಅವ್ರಿಗೆ ಕೊಡ್ಬೋದು. ಅವ್ರೇನು ಸಿಗ್ಲಿಲ್ಲ ಅಂತ ಅಂದ್ರೆ KVK ಕನ್ಲಿ ಐತಲ್ಲಪ್ಪ ಕೃಷಿ ವಿಜ್ಞಾನ ಕೇಂದ್ರ, ಅಲ್ಲಿ ಮುಖ್ಯಸ್ಥರಿರ್ತಾರೆ, ಅವ್ರಿಗೆ ತಗೊಂಡು ಕೊಟ್ಬಿಟ್ರೆ ಅವ್ರ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ತಾರೆ. ಅಂದ್ರೆ ಈಗ ನಾವದು ಅರ್ಜಿಯ ನೀನಿಗೆ ತಗತಿ ಅಲ್ವಾ, ತಗಂದಿದ್ದ ಅರ್ಜಿಯ ಭರ್ತಿ ಮಾಡ್ಬಿಟ್ಟು ನಮ್ಮ ಹಾಸನದಲ್ಲಿ ದೊಡ್ಡ ಆಫೀಸ್ ಐತಲ್ಲ ಕೃಷಿ ಇಲಾಖೆದು, ಅಲ್ಲಿಗೆ ತಲುಪಿಸ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಆಲೂರು ರೋಡ್ ಅಲ್ಲಿ KVK ಐತಲ್ಲ ಕಂದಿಲಿ, ಹೌದು ಅಲ್ಲಿಗೆ ತಲುಪಿಸ್ಬೇಕಲ್ವಾ? ಅಲ್ಲಿ ತಲುಪಿಸ್ಬೇಕು. ಆ ಕೆಲಸ ನೀನ ಮಾಡಪ್ಪ, ಅದು ಮಾಡಂ ಬಿಡು. ನೀವೊಂದು ಬರೀ ಸೈನ್ ಹಾಕಿ ಕೊಟ್ರೆ ಸಾಕು, ಹೂ ಅಂದಿದ್ಯಲ್ಲ ಎಲ್ಲ ಭರ್ತಿ ಮಾಡಿದ್ಮೇಲೆ ಸೈನ್ ಹಾಕೊಡು, ನಾನು ಎಲ್ಲಾರದ್ದು ಒಟ್ಟಿಗೆ ತಗೊಂಡು ಮಾಡೋದು ಸೈನ್ ಮಾಡೋದು ಆಟಯ. ಆಮೇಲೆ ನೋಡು, ಇನ್ನೊಂದು ಭಾರಿ ಇಂಪಾರ್ಟೆಂಟ್ ಇದು. ಯಾಕೆ ಅಂತ ಅಂದ್ರೆ, ನಾವು ನಮ್ಮ ಜಮೀನು ನಮ್ ಗದ್ದೆ ನಮ್ ತೋಟ ಅಂತ ಅನ್ಕೊಂಡು ಇದೇ ನಮಗೆ ಭಾರಿ ದೊಡ್ಡದಾಗ ಕಾಣಿಸ್ತದೆ. ಈ ನನ್ನಂಗಿನ ಯಾರು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬಾವಿ ಕಪ್ಪೆ ತರ ಯಾರು ಚೆನ್ನಾಗಿ ಅವರು ಬಾ ಶಂಕರಣ್ಣ ಊಟ ನೋಡ್ಕೊಂಡ್ ಬರೋಣ ಅಂತ ಅಂತ ಅಂದ್ರೆ, ಏನ ರಾಗಿ ಬಿತ್ತದ ಭತ್ತ ಬಿತ್ತದ ಅಲ್ಲಿ ಅವನ್ ತೋಟದಲ್ಲಿ ಹೋಗಿ ನೋಡ್ಬೇಕಂತ ಅಂತೀವಿ. ಹಂಗನ್ನಕೋಬಾರ್ದು ಶಂಕರಣ್ಣ. ನೋಡೀಗ ನಾಳೆ ಅಂತ ಅಂದ್ರೆ ಯಾವತ್ತಪ್ಪ? ಈಗ July 9 July 9 ಶನಿವಾರ ಈ ಶಾಂತಿ ಗ್ರಾಮ ಹೋಬಳಿ ಮಾರನಹಳ್ಳಿ ಅಂತ ಐತಲ್ಲ, ನಾಳಿಕೆ ಅಂತ ಹೇಳೋ ನಾಳಿಕೆ ಮಾರನಹಳ್ಳಿನಲ್ಲಿ ಒಬ್ರು ನಂಜೇಗೌಡರು ಅಂತ ಅವ್ರೆ. ಯಾರ್ಯಾರು? ನಂಜೇಗೌಡರು ಅಂತ ಹೇಳ್ಬಿಟ್ಟು ಭಾರಿ ಒಳ್ಳೆ ಜನ ಅವರು, ಒಳ್ಳೆ ತೋಟ ಮಾಡವ್ರೆ. ಹೌದಾ? ಅವ್ರು ಏನೇನ್ ಬೆಳೆದವ್ರೆ ಅಂದ್ರೆ ಶಂಕರಣ್ಣ, ಅಡಿಕೆ ಬೆಳೆದವ್ರೆ, ತೆಂಗ್ ಬೆಳೆದವ್ರೆ, ಬಾಳೆ ಬೆಳೆದವ್ರೆ, ಜಾಯಿಕಾಯಿ ಬೆಳೆದವ್ರೆ, ದಾಲ್ಚಿನ್ನಿ, ಚಕ್ಕೆ, ಕಾಫಿ, ಕಾಳುಮೆಣಸು, ತೇಗ, ಹೆಬ್ಬೇವು, ಇದಷ್ಟೇ ಅಲ್ದೆ ಇನ್ನು ಏನನ್ನ ಬೆಳೆದವ್ರೆ, ಯಾವ್ದಕ್ಕೂ ಒಂದ್ ಕಾಳು ಗೊಬ್ಬರ ಹಾಕಕ್ಕಲ್ಲ ಅವರು. ಹೌದಾ? ಒಂದ್ ಕಾಳು ಗೊಬ್ಬರ ಹಾಕಕ್ಕಲ್ಲ ಯಾವ್ದಕ್ಕೂ ಆಯ್ತಾ, ಯಾವ್ದಕ್ಕೂ ಒಂದ್ ಕಾಳು ಗೊಬ್ಬರ ಹಾಕ್ದಂಗೆ ಇವೆಲ್ಲನೂ ಭಾರಿ ಚೆನ್ನಾಗಿ ಬೆಳ್ಕೊಂಡು ಒಳ್ಳೆ ಬೆಳೆ ತಗತವ್ರೆ. ಹೌದಾ? ಆಯ್ತಾ. ಈ ನಾವ್ ಮಾತೆತ್ತಿದ್ರೆ ಗೊಬ್ಬರ ಗೋಡು ಗೊಬ್ಬರ ಗೋಡು ಅಂತೀವಿ, ಅಲ್ಲ ಅದಿಲ್ದ ಬರಕಲ್ಲ ಅಂತ ನಮ್ಗೆ ಅದು ಒಂಥರ ಮನ್ಸಿಗೆ ಬಂದ್ಬಿಟ್ಟೆ, ಮನ್ಸಿಗೆ ಬಂದ್ಬಿಟ್ಟೈತೆ. ಅವ್ರು ನೋಡ್ ಅದೇನು ಹಾಕಕ್ಕಲ್ವಂತೆ, ಇದೇನು ಹಾಕ್ತಾನೆ, ಈ ಬರೀ ಜೀವಾಮೃತ, ವೇಸ್ಟ್ ಡಿಕಂಪೋಸರ್, ಸಗಣಿ ಗೊಬ್ಬರ, ಕುರಿ ಗೊಬ್ಬರ ಇಷ್ಟನೇ ಹಾಕೊಂಡು ಇದ್ರ ಜೊತೆಗೆ ಅವ್ರ ತೋಟದಲ್ಲಿ ಏನೇನು ಕಳೆ ಸಿಗ್ತದೆ, ಕಸ ಸಿಗ್ತದೆ, ಈ ಕಬ್ಬಿನ ಸಿಪ್ಪೆ, ಮೆಕ್ಕೆಜೋಳದ ದಿಂಡು ಇವೆಲ್ಲನು ಒಂದ್ ಕಡೆಗೆ ಸೇರಿಸ್ಕೊಂಡು ನೀಟಾಗಿ ಕಳಿಸಿ ಅದನ್ನೇ ಗೊಬ್ಬರ ಮಾಡ್ಕೊತಾರಂತೆ. ಹೌದಾ? ಈಗ ಅವ್ರ ತೋಟದಲ್ಲಿ ಒಂದು ಏನ್ ಮಾಡವ್ರೆ ಅಂತ ಅಂತಂದ್ರೆ ಪರಿಸರ ಪ್ರಿಯ ಕೃಷಿಕರ ಸಮಾರಂಭ ಅಂತ ಹೇಳಿ ಮಾಡ್ತವ್ರೆ ನಾಳಿಕೆ. ನಾಳೆ ಬೆಳಗ್ಗೆಲೇ ಹೊರಟ್ಬಿಡೋದ್ ನಾವು. ಅದೇನ್ ಭಾರಿ ದೂರ ಇಲ್ಲ, ಇಲ್ಲೇ ಮೊಸಳೆ ಹೊಸಳಿ ಐತಲ್ಲಪ್ಪ, ಮೊಸಳೆ ಹೊಸಳಿ ಹತ್ರದಲ್ಲೇ ಇರೋದು ಮರೋಡಲ್ಲಿ. ಈಗ ನಂಜಗೌಡರ ತೋಟಕ್ಕೆ ಹೋಗ್ಬಿಟ್ಟು ನೋಡ್ಕೊಂಬರ್ನ. ಇದ್ ನಾನು ಯಾಕೆ ಹೇಳ್ತೀನಿ ಅಂತ ಅಂದ್ರೆ ನಾವು ಹೋಗ್ಬೇಕು ನೋಡ್ಬೇಕು, ಮುನ್ನೂರ್ಷಕ್ಕೆ ಒಳ್ಳೊಳ್ಳೆ ಪ್ರಶಸ್ತಿ ತಗೋಬಹುದು. ಈಗ ಬರೀ ನಾವು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಅಂತೀವಲ್ಲ, ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಯಾಕೆ ಹೋಗ್ಬಾರ್ದು? ಅದು ನಿಜ ಬಿಡು. ಶಂಕರಣ್ಣನ ಹೆಸರು ಯಾಕೆ ಅಲ್ಲಿ ಬರಬಾರ್ದು? ಆಯ್ತಾ, ಅದಕ್ಕೋಸ್ಕರವ ಇಂತ ಕಡೆಗೆಲ್ಲ ಹೋಗ್ಬೇಕು. ಈಗ ನಾನು ಹೇಳೋದು, ಈಗ ನಂಜಗೌಡರದು ತೋಟ ಅಂದಲ್ಲ, ಈಗ ನಾಳಿಕೆ ಅಲ್ಲಿ ನಡೀತೈತಲ್ವಾ? ನಡೀತೈತೆ. ಈಗ ಇನ್ನೊಂದ್ಸಲ ಅದು ಅಡ್ರೆಸ್ ಹೇಳಿ, ಕರೆಕ್ಟ್ ಆಗಿ ಹೇಳು. ಅದ್ ಏನಿಲ್ಲಪ್ಪ, ಈ ಶಾಂತಿಗ್ರಾಮ ಹೋಗ್ಲಿ ಮಾರಿನಹಳ್ಳಿ ಅಂತ ಹೇಳ್ಬಿಟ್ಟು ಮೊಸಳೆ ಹೊಸಳ್ಳಿ ಹತ್ರ, ಮೊಸಳೆ ಹೊಸಳ್ಳಿ ಹತ್ರಕ್ಕೆ ಹೋಗೋದು. ನಿನಗ್ ಬೇಕಾದ್ರೆ ಫೋನ್ ನಂಬರ್ ಕೊಟ್ಬಿಡ್ತೀನಿ ಅವ್ರದ್ದು. ಈಗ ನಮ್ ಮೀನಕ್ ಬೇರೆ ಇಲ್ವಲ್ಲಪ್ಪ ಇವತ್ತಿಲ್ಲಿ, ಮೀನಕ್ಕಿಲ್ಲ, ಸೋಮಕ್ಕಿಲ್ಲ, ಆಯ್ತಾ, ಚಂದ್ರಕ್ಕಿಲ್ಲ, ಯಾರು ಇಲ್ಲ ಇಲ್ಲಿ. ಅವರು ಮತ್ತೆ ಗೊತ್ತಾಗ್ದಾನೆ ವಾಪಸ್ ಬರೋದು, ಈ ತರದೆಲ್ಲ ಮಾಡೋದ್ ಬೇಡ. ನಂಜಗೌಡರದೇ ಫೋನ್ ನಂಬರ್ ಐತೆ, ಬರ್ಕ ಹೇಳ್ತೀನಿ. ಹೇಳು ಹೇಳು. 2 9 9 7 4 4 1 4 8 9 7 2 8 4 1 4 8 ನೋಡಿ, ಈ ಕರೆಕ್ಟ್ ಆಗಿ ಜಪ್ತಿ. ಅದು ನನಗೆ ಕನ್ನಡದಲ್ಲಿ ಸರಿಯಾಗಿ ಕನ್ನಡ ಬರಕ್ಕೆ ಬಿಡಪ್ಪ, ನೀನೆಲ್ಲ ಪಾರಿನಲ್ಲಿದ್ದಲ್ಲ. ಹಂಗಲ್ಲ, ಈಗ ಅಂಕಿಗಳೆಲ್ಲ ಬರಿಬೇಕಾದ್ರೆ ನೀನು ಹೇಳ್ಬೇಕಾದ್ರೆ ಒಸಿ ಕನ್ಫ್ಯೂಷನ್ ಆಯ್ತದೆ. ಈ ಇಂಗ್ಲಿಷ್ ನಾಗ ಹೇಳ್ಬಿಟ್ರೆ ಪಟ ಪಟ ಪಟ ಬರ್ಕೊಂಡ್ಬಿಡ್ಬೋದು. ಈಗ ನಾಳೆ ಏನೇ ಕೆಲ್ಸಿದ್ರು ಶಂಕರಣ್ಣ, ಬೆಳಗ್ಗೆ ಹೊರಟ್ಬಿಟ್ಟು ನೀನೇ ಬರ್ಬೇಕು ಮನೆತಕ್ಕೆ. ಇಲ್ಲ, ನಾನು ಅದನ್ನೇ ಹೇಳಕ್ಕಿದ್ದೆ. ಈಗ ನಿನ್ ಫೋನ್ ನಂಬರ್ ಕೊಟ್ರು ನನಗೇನು ಅವ್ರಿಗೇನು ಫೋನ್ ಮಾಡಕ್ ಹೋಗಲ್ಲ. ಯಾಕೆಂತಂದ್ರೆ ಈಗ ಬೆಳಗ್ಗೆನೆ ಹೆಂಗಿರು ನಾನು ತೋಟದ ಕಡೆ ಒಂದ್ ರೌಂಡ್ ಹೋಗ್ಬಿಟ್ಟು ಹೆಂಗಿರ ಡೈರಿಗೆ ಹಾಲಾಗಿ ಬಂದ್ಬಿಟ್ಟು ಇನ್ನೇನ್ ಬಂಗಪ್ಪ, ಈ ಮಳೆ ಬೇರೆ ಬತ್ತೈತೆ. ಆಯ್ತಾ, ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದೈತೆ ನಂದು. ಹಂಗಾಗಿ ಬೆಳಗ್ಗೆನೆ ನಾನು ಈಗ ತಿಂಡಿಗೆ ನಿಮ್ಮನೆಗೆ ಬರ್ತೀನಿ, ಅಲ್ಲಿ ನಾನು ಬೇಕಾದ್ರೆ ಹೋಗ್ಬೋದು. ಅಣ್ಣಯ್ಯ, ನೀವಿಬ್ರೆ ಹೋದ್ರೆ ಹೆಂಗೆ? ನನ್ನ ಕರ್ಕೊಂಡೋಗಿ ಮಾತಾಡ್ಕೊಂಡ್ಬಿಟ್ಟು ಹೋಗೋಣ ಅಂತೀರ? ನಾನು ಇಲ್ಲೇ ಕೂತಿದ್ದೀನಿ, ನೋಡನ್ ಕರಿತಾರೇನಂತ? ನೀನು ಬಾ, ಮೀನಕ್ನು ಬರ್ಲಿ, ಸುಮಕ್ನು ಬರ್ಲಿ, ಆಯ್ತಾ, ಎಲ್ಲ ಹೋಗಿ ಬರೋಣಂತೆ. ಅಣ್ಣ ಎಷ್ಟೊತ್ತಿಗೆ? ಬೆಳಗ್ಗೆ 8-8 ರೆಡಿ ಇರ್ಬೇಕು ನಾವ್ ಇಲ್ಲಿ. ಈಗ ಏನ್ ಗೊತ್ತಾ, ಒಂದ್ ಕೆಲಸ ಮಾಡೋದಂತಕ್ಕ, ಈಗ ನೀನು ಒತ್ತಾರ ಹೆಂಗಿರು, ನೀನು ಡೈರಿಗೆ ಬತ್ತಿ ಅಲ್ವಾ, ಡೈರಿಗೆ ಹಾಲ್ ಹಾಕಾದ್ಮೇಲೆ ಒಸಿ ಮನೆ ಭಂಗ ಏನೈತೆ ಎಲ್ಲ ಬೇಗ ಬೇಗ ಮುಗಿಸ್ಕ. ಆಯ್ತಾ, ನೀನು ಮಳೆ ಇಲ್ಲ ಅಂತ ಏನ್ ಕೊರಗಡಕ್ ಹೋಗ್ಬೇಡ. ಆಯ್ತಾ, ಮಳೆ ಪಾಡಿಗೆ ಆದ್ರೂ ಆಗ್ಲಿ ಅಣ್ಣ, ಹೇಳ್ದಂಗೆ ಅದ್ ಏನಾಗ್ಬೇಕು, ಯಾವಾಗ 8 ಹೆಂಗ್ ಆಗ್ಬೇಕು ಹಂಗೆ ಆಯ್ತದೆ. ನಾವು ಒಸಿ ತಾಳ್ಮೆಯಿಂದ ಆಗದನ್ನ ನಿಭಾಯಿಸ್ಕೊಂಡು ಸುಧಾರಿಸ್ಕೊಂಡು ಹೋಗನಂತೆ. ಈಗ ಡೈರಿ ಹತ್ರ ಬಂದ್ಮೇಲೆ ಬೇಗ ಬಂಗ ಬುಗ್ಸ್ಕ, ಹಣ ಏನು ರೆಡಿ ಇರ್ತಾನೆ. ಅವನ್ ಬಿಡು, ಅವ್ನು ಒತ್ತಾರನೆ ಬೇಗ ಎದ್ದೇಳ್ತಾನೆ 9 ಅಂತಾನೆ. ಈಗ ನಾಳಿಗೆ ಬೇಕಾದ್ರೆ ನೋಡು, ಯಾವಾಗ ಕೇಳಿದ್ರು ಅರ್ಲಿ ಮಾರ್ನಿಂಗ್ 9 ಅಂತ ನಾಳಿಕೆ ನೋಡು, 6:00 ಎದ್ದು ರೆಡಿಯಾಗಿ ಕೂತಿರ್ತಾನೆ. ನಾವು 8 ಹೋದ್ರೆ ಬಾಯ್ ತುಂಬಾ ಬೈತಾನೆ. ಆಯ್ತಾ, ಯಾಕೆಂತಂದ್ರೆ ಇಷ್ಟ ಬೇಗ ಬಂದ್ರಲ್ಲ ಅಂತ ಸಿಟ್ಕೊಂಡು. ಈಗ ಅದಕ್ಕೆ ಒಂದ್ ಕೆಲಸ ಮಾಡೋಣ, ನೀನು ಮನೇಲಿ ತಿಂಡಿ ಗಿಂಡಿ ಏನ್ ಮಾಡಕ್ ಹೋಗ್ಬೇಡ. ಹಣೆಯ ಹೇಳತ್ಲ ಎಲ್ರಿಗೂ ಒಂದಿಷ್ಟು ಮಾಡಿಸಿರ್ತಾನೆ, ಏನಾದ್ರು ಒಸಿ ಬಿಸಿ ಬಿಸಿಕೆ ತಿನ್ಕೊಂಡು ಆಮೇಲೆ ಬೇಕಾದ್ರೆ ಅದು ಏನು ಯಾರು ಹೋಗೋದು ಅಂತ ಹಣೆಯ ಹೇಳ್ತಾನೆ, ಅದ್ರಲ್ಲಿ ಬೇಕಾದ್ರೆ ಹೋಗ್ತದೆ. ಆಯ್ತು ಬಿಡಪ್ಪ, ಸರಿ ಅಣ್ಣ, ಹಂಗಾರೆ ಬೆಳಗ್ಗೆ ಬರ್ತೀವಿ. ಆಯ್ತು ಚಕ್ರಣ್ಣ, ಈಗ ಹಂಗೆ ಹೋಗ್ಬೇಡ, ಕಾಪಿ ಮಾಡೋರೆ, ಕಾಪಿ ಕುಡ್ಕೊಂಡು ಹೋಗೋ. ಇನ್ ನೋಡಿದೆ ಕಾಪಿ ಅಂತ ತಕ್ಷಣ ಮುಖ ಅಳ್ಳಿತ್ತ ಅಂದ್ರೆ ಇಷ್ಟೊತ್ತು ಬೇಸರದಲ್ಲಿ ಇದ್ಲಲ್ಲ, ಈಗ ಒಸಿ ಲವ್ ಲವ್ಕೆ ಬಂತು ನಡಿ.